ಮುಂಗಾರು ಮತ್ತೆ ತೀವ್ರವಾಗಿ ಚಲನೆ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆದ್ಮೇಲೆ ಈ ಸಲ ಮುಂಗಾರು ಎಷ್ಟು ಮಳೆ ಸುರಿಸ್ತದ ಅನ್ನೋದ್ರ ಬಗ್ಗೆ ಏಪ್ರಿಲ್ ತಿಂಗಳಲ್ಲೇ ಮುನ್ಸೂಚನೆಯನ್ನು ನೀಡಿದ್ರು. ಈ ಸಲ ಯಾವ ರೀತಿ ಮಳೆ ಇರ್ತದ ಅನ್ನೋದ್ರ ಬಗ್ಗೆ, ಮೊದಲೇ ಸಲ 4 ತಿಂಗಳ ಮಳೆಗಾಲ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. ಅದೇ ರೀತಿಯಾಗಿ ಪರಿಷ್ಕೃತ ಒಂದು ಮುನ್ಸೂಚನೆಯನ್ನು ಕೂಡ ಹೋದ ವಾರ ಇಲಾಖೆ ಕೊಟ್ಟಿದ್ದನ್ನ ನಾವು ತಮ್ಮ ಗಮನಕ್ಕೆ ತಂದಿವಿ. ಮತ್ತೊಮ್ಮೆ ನಿಮಗೆ ಈ ಪರಿಷ್ಕೃತ ಹವಾಮುನ್ಸೂಚನೆ ಬಗ್ಗೆ ನಾವು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅನಿಸ್ತದೆ. ಈಗಾಗಲೇ ತಮಗೆ ಗೊತ್ತಿರುವಂಗ ಈ ಸಲ ಹೆಚ್ಚಿನ ಮಳೆ ಅದ, 106% ಮಳೆ ಆಗ್ತದ ಅನ್ನುವಂತಹ ಮಾತನ್ನ ಇಲಾಖೆ ಹೇಳ್ತಾ ಇದೆ. 4% ಇದರೊಳಗೆ ಹೆಚ್ಚು ಕಡಿಮೆ ಆಗಬಹುದು. ಆದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಸಲ ಹೆಚ್ಚಿನ ಮಳೆಯನ್ನ ನಾವು ಪಡೀತಾ ಇದ್ದೀವಿ ಈ ಮಳೆಗಾಲದೊಳಗೆ. ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತಗಳಲ್ಲಿ ವಿಶೇಷವಾಗಿ ಈ ಸಲ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆಗಳು, ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಅನ್ನುವಂತಹ ಮಾತು ತಾವು ಗಮನಿಸಬೇಕು. ಆಮೇಲೆ ವಾಯುವ್ಯ ಭಾರತದೊಳಗೆ ಸಾಮಾನ್ಯ ಮಳೆ ಆಗ್ತದ. ಈಶಾನ್ಯ ಭಾರತದೊಳಗೆ ಸಾಮಾನ್ಯವಾಗಿ ಪ್ರತಿ ವರ್ಷ ಹೆಚ್ಚಿನ ಮಳೆ ಆಗ್ತಾ ಇರ್ತದ. ಅಲ್ಲಿ ಇಡೀ ಮಳೆಗಾಲ ಪೂರ್ತಿ ಮಳೆ ಇರುವಂತಹ ಪ್ರದೇಶಗಳವೆಲ್ಲ, ಚಿರಾಪುಂಜಿ ಅಂತ ಭಾರತದೊಳಗೆ ಅತಿ ಹೆಚ್ಚಿನ ಮಳೆ ಪಡೆಯುವಂತಹ ಪ್ರದೇಶ ಇದೇ ಏರಿಯಾದೊಳಗೆ ಬರ್ತದ. ಈ ಸಲ ಈಶಾನ್ಯ ಭಾರತದೊಳಗೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಅದ ಅನ್ನುವಂತಹ ಮಾತನ್ನ ಇಲಾಖೆ ಹೇಳ್ತಾ ಇದೆ. ಇನ್ನು ಜೂನ್ ತಿಂಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಜೂನ್ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ದೇಶದ ಅನೇಕ ಪ್ರದೇಶಗಳಲ್ಲಿ ನೋಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನಮ್ಮ ದೇಶದೊಳಗೆ ಈ ಸಲ ಅಧಿಕ ಮಳೆ ಬರ್ತದ ಅನ್ನೋದಕ್ಕೆ ಸಂಭವನೀಯತೆ ಎಷ್ಟದ ಅನ್ನೋದು ನಾವು ನೋಡೋಣ. ಸಂಭವನೀಯತೆ ಅಂತಂದ್ರೆ ಪ್ರಾಬಬಿಲಿಟಿ ಎಷ್ಟು ಶೇಕಡಾವಾರು ಅದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತಂದ್ರೆ, ಈ ಸಲದ ಮುಂಗಾರಿನ ಬಗ್ಗೆ ನಾವು ಭರವಸೆ ತಳೆಯೋದಕ್ಕೆ ಸಾಧ್ಯ ಅದ. ಈಗ ನೋಡ್ರಿ, ನಮ್ಮ ದೇಶದೊಳಗೆ ಈ ಸಲ 90% ಕಡಿಮೆ ಮಳೆ ಆಯ್ತು ಅಂತಂದ್ರೆ ಅದು ಕೊರತೆ ಅನ್ನುವಂತಹ ಮಾತನ್ನ ಅನಿಸುತ್ತದ. ಈ ಸಲ ಕೊರತೆ ಮಳೆ ಆಗುವಂತಹ ಸಾಧ್ಯತೆಗಳು ಕೇವಲ 2%. ಇನ್ನ ಕಡಿಮೆ ಮಳೆ ಅಂತಂದ್ರೆ 90-95% ಈ ವ್ಯಾಪ್ತಿಯೊಳಗೆ ಬಂತಪ್ಪ ಅಂತಂದ್ರೆ ಕೊರತೆ ಮಳೆ ಅಂತೇಳಿ ಅನಿಸುತ್ತದೆ. ಕೊರತೆ ಮಳೆಯ ಸಂಭವನೀಯತೆ ಎಷ್ಟು ಅಂತಂದ್ರೆ 8%. ಇನ್ನ ಸಾಮಾನ್ಯ ಮಳೆ 96% ತನಕ ವ್ಯಾಪ್ತಿಯೊಳಗೇನು ಮಳೆ ಬರ್ತದೆ, ಇದನ್ನ ನಾವು ಸಾಮಾನ್ಯ ಮಳೆ ಅಂತೇಳಿ ಕರಿತೀವಿ. ಇದರ ಒಂದು ಸಂಭವನೀಯತೆ 38% ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನ ಹೆಚ್ಚಿನ ಮಳೆ ಅಂತಂದ್ರೆ 105-110 ವ್ಯಾಪ್ತಿಯೊಳಗ ಮಳೆ ಬಂತು ಅಂತಂದ್ರೆ ಅದನ್ನ ಹೆಚ್ಚು ಅಥವಾ ಅಧಿಕ ಮಳೆ ಅಂತೇಳಿ ಕರಿತಾ ಇದ್ದೀವಿ. ಇದರ ಸಂಭವನೀಯತೆ 32%. ಇನ್ನ ಅಧಿಕ ಮಳೆ ಹೆಚ್ಚಿನ ಮಳೆ ಅಂತಂದ್ರೆ 110 ಹೆಚ್ಚು ಮಳೆ ಬಂತು ಅಂತಂದ್ರೆ ಅದನ್ನ ಅಧಿಕ ಮಳೆ ಅಂತೇಳಿ ಕರಿತಾ ಇದ್ದೀವಿ. ಅದರ ಸಂಭವನೀಯತೆ 27%. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಸಾಮಾನ್ಯ ಮಳೆ 38%, ಹೆಚ್ಚಿನ ಮಳೆ 32%, ಆಮೇಲೆ ಅಧಿಕ ಮಳೆ 27%, ಇವೆಲ್ಲ ಕೂಡಿಸ್ರಿ ಎಷ್ಟಾಗ್ತದ, 90% ಅಂದ್ರೆ 90% ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಮಾತನ್ನ ಇಲಾಖೆ ಹೇಳ್ತಾ ಇದೆ. ಅಂದ್ರೆ ಇದು ಗ್ಯಾರಂಟಿ ಅಂತ ಹೇಳಿ ಅರ್ಥ. ಅದಕ್ಕೆ ಈ ಬಗ್ಗೆ ತಾವು ಭರವಸೆ ಹೊಂದಬೇಕು. ಆಶಾದಾಯಕವಾದಂತಹ ಒಂದು ಮುನ್ಸೂಚನೆ ಅದ. ಈ 90% ಅಂತೇನು ನಾನು ಹೇಳಿದೆ ಇದನ್ನ ಸಂಭವನೀಯತೆ, ಕಳೆದ ಸಲ ಅಂದ್ರೆ ಏಪ್ರಿಲ್ದೊಳಗ ಏನು ಕೊಟ್ಟಿದ್ರು ಇಲಾಖೆಯವರು ಸಂಭವನೀಯತೆ ಎಷ್ಟದ ಅಂತೇಳಿ, ಅವಾಗ ಹೇಳದಂತಹ ಅಂಕಿ ಅಂತಂದ್ರೆ 59% ಅಂತ ಹೇಳಿದ್ರು. ಈಗ ಅದು ಹೆಚ್ಚಾಗಿ 90%ಕ್ಕೆ ಬಂದು ನಿಂತದ ಅಂತಂದ್ರೆ ಈ ಸಲ ಅದ್ಭುತವಾದಂತಹ ಒಂದು ಮಳೆಗಾಲವನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಅದರ ಒಂದು ಲಕ್ಷಣಗಳನ್ನ ನಾವು ನೋಡಿಬಿಟ್ಟಿದೀವಿ. ಸಾಕಷ್ಟು ಮಳೆ ಮೇ ತಿಂಗಳಲ್ಲೇ ಆಗಿದೆ. ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹೇಳ್ತಾ ಇದ್ರು ಈ ಸಲ ಹೆಚ್ಚು ಕಡಿಮೆ 4 ಪಟ್ಟು ಮಳೆ ಇದೇ ಅವಧಿ ಒಳಗೆ ಆಗ್ಯದ ಅನ್ನುವಂತಹ ಮಾತು. ಹಂಗಾಗಿ ತಾವು ಬಿತ್ತನೆ ಮಾಡಿಕೊಳ್ಳುವುದಕ್ಕೆ ಹೋಗಬಹುದು. ಸಾಕಷ್ಟು ಜನ ತಾವು ಬಿತ್ತನೆ ಮಾಡಿದ್ದೀರಿ, ಇನ್ನೂ ಮಾಡಬೇಕು ಮಾಡಬಾರದು ಅನ್ನುವಂತಹ ಒಂದು ಗೊಂದಲದೊಳಗಿದ್ದೀರಿ. ಯಾಕಂತಂದ್ರೆ ಈಗ ಮಳೆ ಬರ್ತದ್ರಿ, ಆದ್ರ ಬಿತ್ತನೆ ಆದ್ಮೇಲೆ ಮಳೆ ಬರಲಿಲ್ಲ ಅಂತಂದ್ರೆ ಹೆಂಗ, 15-20 ದಿವಸ ತಿಂಗಳಾನಗಟ್ಟಲೆ ಮಳೆ ಹೋಯ್ತು ಅಂತಂದ್ರೆ ಹೆಂಗ ಅನ್ನುವಂತಹ ಒಂದು ಚಿಂತೆ ತಮಗ ಅದ. ಈಗಿನ ಲಕ್ಷಣಗಳನ್ನ ನೋಡಿದ್ರೆ ನಾವು ಹೇಳಬಹುದು ಈ ವಾರ ಏನದಲ್ಲ, ನೀವು ಯಾವುದಕ್ಕೂ ಚಿಂತೆ ಮಾಡೋಂಗಿಲ್ಲ, ಉತ್ತಮವಾದಂತಹ ಒಂದು ವಾರ ಅಂತ ಹೇಳಿ ಹೇಳಬಹುದು. ಒಳ್ಳೆ ಮಳೆಯನ್ನ ಈ ವಾರ ನಾವು ಪಡಿಬಹುದಾಗ್ಯದ. ಬಿತ್ತನೆ ಮಾಡಿದವರು ಈಗ ನಿಶ್ಚಿಂತರಾಗಬಹುದು. ಇನ್ನ ಬಿತ್ತನೆ ಮಾಡಬೇಕು ಅನ್ನುವಂಥವ್ರು ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಬೇಕು. ಯಾವಾಗ ಯಾವಾಗ ತಮಗ ಸಮಯ ಸಿಗ್ತದ ಅವಾಗ ಬಿತ್ತನೆ ಮಾಡುವಂತಹ ಒಂದು ಕಾರ್ಯವನ್ನ ತಾವು ಮಾಡಿಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಈ ವಾರ ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಕಳೆದ ವಾರ ನಾವು ಒಂದು ಬಹಳ ಮುಖ್ಯವಾದಂತಹ ದಿನವನ್ನ ಆಚರಣೆ ಮಾಡಿದ್ವಿ, ವಿಶ್ವ ಪರಿಸರ ದಿನ, ಜೂನ್ 5 ತಾರೀಕು. ಪರಿಸರ ದಿನವನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೇನು ಗೊಂದಲಗಳು ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ಪರಿಸರ ಅನ್ನುವಂಥದ್ದು ಬಹಳ ಅಸಮತೋಲನ ಆಗಿ ಅದು ನಮ್ಮ ಜೀವನದ ಎಲ್ಲ ನಡೆಗಳಲ್ಲಿ ಅಡಚಣೆ ಉಂಟು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದಂತಹ ಒಂದು ವಿಷಯ. ಪರಿಸರ ಅಸಮತೋಲನ ಆಗಿ ಜಾಗತಿಕ ತಾಪಮಾನದ ಹೆಚ್ಚಳ ಆಗಿ ವಾರ್ಮ್ ಆಗ್ತಾ ಇದೆ ಅಂತಂದ್ರೆ ಪೃಥ್ವಿ ಬಿಸಿ ಆಗ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಅರ್ಥ ಅಂತಂದ್ರೆ ಭೂಮಿ ಬಿಸಿಯಾಗಿ ಎಲ್ಲ ಸೀಸನ್ಗಳು ಬದಲಾವಣೆಯಾಗಿ ಸೀಸನ್ಗಳು ಕೆಲವೊಮ್ಮೆ ಮುಂದೆ ಹೋಗುವಂಥದ್ದು, ಕೆಲವೊಮ್ಮೆ ಹಿಂದ್ ಬರುವಂಥದ್ದು, ಮಳೆ ಹೆಚ್ಚಾಗುವಂಥದ್ದು, ಮಳೆ ಕಡಿಮೆ ಆಗುವಂಥದ್ದು, ಬರ ಬರುವಂಥದ್ದು, ಹಿಂಗ ತರಹೇವಾರಿ ಬದಲಾವಣೆಗಳನ್ನ ನಾವು ನಮ್ಮ ವಾತಾವರಣದೊಳಗ ಕಾಣಬಹುದು. ಏನು ಧ್ರುವ ಪ್ರದೇಶಗಳಲ್ಲಿ ಹಿಮ ಕರಗಿ ನೀರಾಗುವಂತಹ ಒಂದು ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ಎಲ್ಲ ಹಿಮ ಕರಗಿ ಹೋಯ್ತು ಅಂತಂದ್ರೆ ಸಮುದ್ರದೊಳಗೆ ನೀರಿನ ಮಟ್ಟ ಹೆಚ್ಚಾಗ್ತದೆ. ನೀರಿನ ಮಟ್ಟ ಹೆಚ್ಚಾಯ್ತು ಅಂತಂದ್ರೆ ಕರಾವಳಿ ಅಂದ್ರೆ ತೀರ ಪ್ರದೇಶಗಳಲ್ಲಿರುವಂತಹ ನಗರಗಳು ನೀರಿನಿಂದ ಆವೃತವಾಗಿ ಅಲ್ಲಿ ಜನಜೀವನ ಕಷ್ಟ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಬದಲಾವಣೆಗಳು ಈ ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಆಗ್ತಾ ಇವೆ, ಆಗಬಹುದು. ಮತ್ತ ಮುಂದಿನ ಭೂಮಿಯ ಭವಿಷ್ಯ ಮತ್ತ ಮನುಷ್ಯನ ಭವಿಷ್ಯ ಬಹಳಷ್ಟು ಕರಾಳವಾಗಿ ಇರಬಹುದು ಅನ್ನುವಂಥ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ವಿಶ್ವ ಪರಿಸರ ದಿನವನ್ನ ಈ ಒಂದು ಮಾತನ್ನು ನೆನಪು ಮಾಡಿಕೊಂಡು ಆ ಬಗ್ಗೆ ನಮ್ಮ ಒಂದು ಕಾರ್ಯಸೂಚಿಯನ್ನ ಅನುಷ್ಠಾನ ಮಾಡಿಕೊಳ್ಳೋದಕ್ಕೆ ತಯಾರಿ ಮಾಡಿಕೊಳ್ಬೇಕು ಮತ್ತು ಯೋಜನೆಗಳನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ನಾವು ಈ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಸಂಸ್ಥೆ 1971 ಈ ಒಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಘೋಷಣೆ ಮಾಡಿ ಅಂದಿಂದ ಇಲ್ಲಿ ತನಕನೂ ಇದು ಅನುಷ್ಠಾನವಾಗಿ ನಡೆದುಕೊಂಡಂತಹ ಒಂದು ಪದ್ಧತಿ ರೂಢಿ ಅಂತ ಹೇಳ್ಬಹುದು. ಈ ದಿವಸ ನಾವು ಏನು ಮಾಡಬಹುದು ಅನ್ನೋದು ತಮಗೆ ಬೇರೆ ಹೇಳಬೇಕಾಗಿಲ್ಲ. ನಾವು ಪರಿಸರ ಸ್ನೇಹಿಯಾದಂತಹ ಕ್ರಮಗಳನ್ನು ಕೈಗೊಳ್ಬೇಕು. ವಿಶೇಷವಾಗಿ ಗಿಡಮರಗಳನ್ನ ನೆಡುವಂತಹ ಒಂದು ಕೆಲಸ ನಾವು ಇದೇ ದಿವಸ ಮಾಡಬೇಕಂತಲ್ಲ, ಇದು ನಿರಂತರವಾಗಿ ನಡೀಬೇಕಾದಂತಹ ಒಂದು ಚಟುವಟಿಕೆ. ಈ ಭೂಮಿ ಸ್ವಸ್ಥವಾಗಿ ಇರಬೇಕು ಅಂತಂದ್ರೆ 33% ಅರಣ್ಯ ಪ್ರದೇಶಗಳು ಇರಬೇಕು ಅಂತೇಳಿ ಒಂದು ಅಂದಾಜದ. ಆದ್ರೆ ನಮ್ಮಲ್ಲಿ ಈ ಅರಣ್ಯ ಅನ್ನುವಂಥದ್ದು ಅದನ್ನೋ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಕಡಿಮೆ ಆಗ್ಯದ. ಅದಕ್ಕೆ ಕಾರಣಗಳು ಹಲವು. ನಾವು ಆಧುನೀಕರಣಗೊಳ್ತಾ ಇದ್ದೀವಿ, ರೋಡ್ಗಳನ್ನ ನಿರ್ಮಾಣ ಮಾಡ್ತೀವಿ, ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡ್ತೀವಿ, ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡ್ತೀವಿ. ಹಿಂಗಾಗಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಅರಣ್ಯಗಳನ್ನ ನಾಶ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ, ಗಿಡಗಳನ್ನ ಕಡಿತಾ ಇದ್ದೀವಿ. ಹಿಂಗಾಗಿ ಇದರ ದುಷ್ಪರಿಣಾಮವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ನಾವು ಗಿಡಮರಗಳನ್ನ ಬೆಳೆಸೋದ್ರ ಕಡೆ ಗಮನ ಹರಿಸಬೇಕು. ಆ ನಿಟ್ಟಿನೊಳಗೆ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು. ಈ ನಿಟ್ಟಿನೊಳಗೆ ನಾವು ಈ ಬಗ್ಗೆ ಪ್ರತಿಜ್ಞೆ ಮಾಡ್ಲಿ ಬಿಡ್ಲಿ, ಆದ್ರೆ ನಮ್ಮ ಕೈಗಳು ಇದೇ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಕೈಗಳಿಗೆ ಆಗ್ಲಿ ಅಥವಾ ನಮ್ಮ ಮನಸ್ಸಿಗಾಗ್ಲಿ ಆದೇಶ ಕೊಟ್ಟು ಆ ರೀತಿ ಕೆಲಸ ಮಾಡೋಣ. ಇದು ಒಬ್ಬರೇ ಮಾಡುವಂತಹ ಒಂದು ಕೆಲಸ ಅಲ್ಲ, ಎಲ್ಲರೂ ಮಾಡಬೇಕಾದಂತಹ ಕೆಲಸ. ಅದಕ್ಕೆ ನನ್ನ ಒಬ್ಬನಿಂದ ಏನಾಗ್ತದೆ ಅನ್ನುವಂತಹ ಒಂದು ವಿಚಾರ ಬೇಡ. ಒಬ್ಬೊಬ್ಬರೇ ಇಂಥ ಕೆಲಸಗಳನ್ನು ಮಾಡಿ ಇಡೀ ಸಮಾಜಕ್ಕೆ ಒಂದು ಮಾದರಿಯಾದಂತಹ ಕೆಲಸಗಳನ್ನು ಮಾಡಿರುವುದು ನಮ್ಮ ಗಮನದೊಳಗದ. ನಾವು ಅಂಥ ವ್ಯಕ್ತಿಗಳನ್ನ ನೋಡಿದ್ದೀವಿ, ಅಂಥ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿದ್ದೀವಿ. ಅವರು ನಮಗೆ ಪ್ರೇರಣೆಯಾಗಬೇಕು. ಸಾಲು ಮರದ ತಿಮ್ಮಕ್ಕನಂತಹ ಮಹಿಳೆ ಯಾವತ್ತೂ ಆದರ್ಶವಾಗಬೇಕು. ಇತ್ತೀಚೆಗೆ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಪಿಪ್ಲಂತ್ರಿಯ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ವಿ. ಪಿಪ್ಲಂತ್ರಿ ಅನ್ನುವಂತಹ ರಾಜಸ್ಥಾನದ ಒಂದು ಬಂಜರು ಭೂಮಿ ಇರುವಂತಹ ಒಂದು ಹಳ್ಳಿ, ಆ ಹಳ್ಳಿಯೊಳಗೆ ಗಣಿಗಾರಿಕೆಯಿಂದಾಗಿ ಸಂಪೂರ್ಣವಾಗಿ ಗಿಡಮರಗಳು ಇರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ಹನಿ ನೀರಿಗೂ ತತ್ವಾರಾಗಿತ್ತು, ಆಮೇಲೆ ರೋಗ ರುಜಿನಗಳು ಕಾಡ್ತಾ ಇದ್ವು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತನ್ನ ಮಗಳ ಹೆಸರಿನೊಳಗೆ ಅವಳ ನೆನಪಿಗಾಗಿ 111 ಗಿಡಗಳನ್ನು ಹಚ್ಚುವಂತಹ ಒಂದು ರೂಢಿಯನ್ನ ಶುರು ಮಾಡಿದ್ರು. ಅದನ್ನು ನೋಡಿಕೊಂಡು ಇಡೀ ಗ್ರಾಮಸ್ಥರು ಪ್ರತಿಯೊಬ್ಬರು ಯಾವಾಗ ತಮ್ಮ ಮನೆಯೊಳಗೆ ಹೆಣ್ಣು ಮಗು ಜನಿಸ್ತದ ಆ ಸಮಯದೊಳಗೆ ಹೆಣ್ಣು ಮಗುವಿನ ನೆನಪಿಗಾಗಿ 111 ಗಿಡಗಳನ್ನ ಹಚ್ಚುವಂತಹ ಒಂದು ಪರಿಪಾಠ ಅಲ್ಲಿ ಬೆಳೆದು ಬಂತು. ಅಷ್ಟೇ ಅಲ್ಲ, ಎಲ್ಲರೂ ಗಿಡ ಹಚ್ಚಬೇಕು ಅನ್ನುವಂತಹ ಒಂದು ಸಂದೇಶದಿಂದ ಇಡೀ ಊರಿಗೂರೇ ಇದರೊಳಗೆ ಭಾಗವಹಿಸಿ ಇವತ್ತು ನಾವು ನೋಡಬೇಕು ಅಲ್ಲಿ ಹಸಿರಿನ ನರ್ತನ ಅದ, ಅಲ್ಲಿ ಸಮೃದ್ಧಿಯ ನರ್ತನ ಅದ, ನೀರು ನಮಗ ಯಾವತ್ತೂ ಸಿಗ್ತಾವ, ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ, ಬಾವಿಗಳು ತುಂಬ್ಯಾವ, ಸರೋವರಗಳು ತುಂಬ್ಯಾವ. ಇಂಥ ಒಂದು ಬದಲಾವಣೆ ಹೆಂಗ್ ಸಾಧ್ಯದ? ಒಬ್ಬನಿಂದ ಈ ಬದಲಾವಣೆ ಶುರುವಾಗಿ ಅದು ಇಡೀ ನಮ್ಮ ಸಮುದಾಯಕ್ಕೆ ಹರಡಿ ಸಮುದಾಯ ಶ್ರೀಮಂತ ಆಗುವಂಥದ್ದು, ಸಮೃದ್ಧವಾಗುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಈ ನಿಟ್ಟಿನೊಳಗೆ ನಾವು ವೈಯಕ್ತಿಕವಾಗಿ ಶುರು ಮಾಡೋಣ, ಅದು ಸಾಮೂಹಿಕವಾದಂತಹ ಒಂದು ಚಳವಳಿ ಆಗುವುದಕ್ಕೆ ಸಾಧ್ಯ ಅದ. ಅದ್ಮೇಲೆ ಈ ಸಲ ವಿಶ್ವ ಪರಿಸರ ದಿನದ ಒಂದು ಧ್ಯೇಯ ಏನು ಇತ್ತು ಅಂತಂದ್ರೆ ನಾವು ಪ್ಲಾಸ್ಟಿಕ್ಗೆ ಗುಡ್ ಬೈ ಹೇಳೋಣ. ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಿರ್ಮಾಣ ಮಾಡೋಣ, ಪ್ಲಾಸ್ಟಿಕ್ ಇಲ್ಲದ ಜೀವನವನ್ನ ನಡೆಸೋಣ, ಬೀಟ್ ಪ್ಲಾಸ್ಟಿಕ್ ಅನ್ನುವಂತಹ ಒಂದು ಧ್ಯೇಯೋದ್ದೇಶದ ಜೊತೆಗೆ ಈ ಸಲದ ವಿಶ್ವ ಪರಿಸರ ದಿನವನ್ನ ನಾವು ಆಚರಣೆ ಮಾಡಿದ್ವಿ. ನಮ್ಮ ಜೀವನದೊಳಗ ಈಗ ಹೆಂಗಾಗ್ಯದ ಅಂತಂದ್ರೆ ಪ್ಲಾಸ್ಟಿಕ್ ಇಲ್ಲ ಅಂತಂದ್ರೆ ನಡೆಯಂಗೆ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ. ಅದ್ರ ಜೊತೆಗೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಮೊಬೈಲ್, ಮೊಬೈಲ್ ಇಲ್ಲ ಅಂತಂದ್ರೆ ನಡೀದಿಲ್ಲ ಅನ್ನುವಂತಹ ಒಂದು ಜೀವನ ಶೈಲಿ, ಪ್ಲಾಸ್ಟಿಕ್ ಇಲ್ಲದೆ ಜೀವನ ನಡೀದಿಲ್ಲ ಅನ್ನುವಂತಹ ಒಂದು ಜೀವನ ಶೈಲಿ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗ ನಾವು ಆ ಪ್ಲಾಸ್ಟಿಕ್ ನಿಂದ ದೂರ ಇರುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಅದು ಗಟ್ಟಿ ಮನಸ್ಸು ಮಾಡಿ ಸಾಧ್ಯ ಅದ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಅದ. ಪ್ಲಾಸ್ಟಿಕ್ ನಿಂದ ಬಹಳ ದೊಡ್ಡ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ನಡೀತಾ ಇದ್ದಾವೆ. ಒಂದು ಪ್ಲಾಸ್ಟಿಕ್ ಚೀಲ ಇವತ್ತು ಸಾವಿರಾರು ವರ್ಷಗಳವರೆಗೆ ಮಣ್ಣಿನೊಳಗಿರ್ತದ, ಅದು ಕರಿಗೆ ಹೋಗಂಗಿಲ್ಲ. ನಮ್ಮ ಶರೀರದೊಳಗೆ ಅದು ಸೇರಿ ನಾನಾ ರೋಗಗಳನ್ನ ಉಂಟು ಮಾಡುತ್ತದ. ಪರಿಸರದೊಳಗೆ ಸೇರಿ ಅಲ್ಲಿ ಏನು ಜೀವಿಗಳಿರ್ತಾವ ಆ ಜೀವಿಗಳಿಗೂ ಕೂಡ ಹಾನಿ ಉಂಟು ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾವ. ಪ್ಲಾಸ್ಟಿಕ್ ನೀರಿನೊಳಗೆ ಸೇರಿ ಬಾವಿಯ ನೀರು, ನದಿ ನೀರು, ಸರೋವರದ ನೀರು, ಅಷ್ಟೇ ಯಾಕೆ ಇಡೀ ಸಮುದ್ರದ ನೀರು, ಸಪ್ತ ಸಾಗರಗಳು ಅಂತ ನಾವೇನ್ ಹೇಳ್ತೀವಿ, ಆ ಸಪ್ತ ಸಾಗರಗಳ ನೀರನ್ನು ಕೂಡ ಕಲುಷಿತ ಮಾಡಿ ಜಲಚರಗಳ ಬದುಕಿಗೆ, ಪ್ರಾಣಿಗಳ ಬದುಕಿಗೆ, ಸೂಕ್ಷ್ಮ ಜೀವಿಗಳ ಬದುಕಿಗೆ, ಮಣ್ಣಿನ ಬದುಕಿಗೆ, ಕೃಷಿಕನ ಬದುಕಿಗೆ ಎಲ್ಲ ದೊಡ್ಡ ಒಂದು ಪ್ರಳಂಭೂತವಾಗಿ ಇವತ್ತಿನ ದಿವಸ ಪ್ಲಾಸ್ಟಿಕ್ ಕಾಡ್ತಾ ಅದ. ಅದಕ್ಕೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಪ್ಲಾಸ್ಟಿಕ್ ಮುಕ್ತ ಜೀವನವನ್ನ ನಡೆಸುವುದಕ್ಕೆ ನಾವು ಇವತ್ತು ಬರೀ ಪ್ರತಿಜ್ಞೆ ಮಾಡೋದಷ್ಟೇ ಅಲ್ಲ, ಅದು ನಮ್ಮ ಜೀವನದೊಳಗೆ ಇರಲೇಬಾರದು ಅನ್ನುವಂತಹ ಒಂದು ಮಟ್ಟದೊಳಗೆ ನಾವು ತಯಾರಿ ನಡೆಸಬೇಕಾಗಿದೆ. ಅದಕ್ಕೆ ಈ ಸಲ ನಾವೆಲ್ಲರೂ ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡೋಣ. ಪ್ಲಾಸ್ಟಿಕ್ ನಿಂದ ಅನೇಕ ಜಾನುವಾರುಗಳು ಹಸು ನೀಗಿದ್ರ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವೇನು ತಿಳ್ಕೊಂಡು ಪ್ಲಾಸ್ಟಿಕ್ನಿಂದ ದೂರ ಇರಬಹುದು, ಆದ್ರೆ ನಾವು ಎಸೆದಂತಹ ಒಂದು ಪ್ಲಾಸ್ಟಿಕ್ ಅದು ಪ್ರಾಣಿಗಳ ಹೊಟ್ಟೆಯೊಳಗೆ ಹೋಗಿ ಅವುಗಳ ಜೀವವನ್ನ ತೆಗೆಯುವಂತಹ ಒಂದು ಕೆಲಸ ಮಾಡುವುದರ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಇಂಥ ಘಟನೆಗಳು ನಡೀಬಾರದು. ಕೆಲವು ವರ್ಷಗಳ ಹಿಂದೆ ಬೀದರ್ ಪಶು ವಿಶ್ವವಿದ್ಯಾಲಯದೊಳಗೆ ನಮ್ಮ ಡಾಕ್ಟರ್ ಶಿವಪ್ರಕಾಶ್ ಅವರು ಸರ್ಜರಿ ಮಾಡಿ ಸುಮಾರು 50 ಕೆಜಿಯಷ್ಟು ಪ್ಲಾಸ್ಟಿಕ್ ಅನ್ನ ಒಂದು ಆಕಳಿನ ಹೊಟ್ಟೆಯಿಂದ ತೆಗೆದಿದ್ದನ್ನ ನಾವು ನೆನೆಸಿಕೊಳ್ಬೇಕು. ಅಂತಹ ಘಟನೆಗಳು ಇವತ್ತಿನ ದಿವಸ ಬಹಳ ನೋಡ್ತಾ ಇದ್ದೀವಿ. ಪಾಪ ಮೂಕ ಪ್ರಾಣಿಗಳ ಒಂದು ಜೀವನಕ್ಕೆ ಈ ಪ್ಲಾಸ್ಟಿಕ್ ನಿಂದ ಒಂದು ದೊಡ್ಡ ಸಂಚಕಾರ ಒದಗ್ತಾ ಇದೆ. ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸುವುದನ್ನ ನಾವು ಹೆಚ್ಚು ಕಡಿಮೆ ಶೂನ್ಯಕ್ಕೆ ತರಬೇಕು. ಕೆಲವೊಂದು ಸಂದರ್ಭದೊಳಗೆ ನಾವು ಪ್ಲಾಸ್ಟಿಕ್ ಇರಲಾರೆ ಜೀವನ ಮಾಡೋದಕ್ಕೆ ಆಗಂಗಿಲ್ಲ, ಆದ್ರೆ ನಮ್ಮ ಆಹಾರದೊಳಗೆ ಅದು ಮಿಶ್ರ ಆಗಲಾರದಂಗ ನಾವು ನೋಡ್ಕೊಳ್ಬೇಕು, ನಮ್ಮ ಕೃಷಿ ಒಳಗೆ ಅದು ಮಿಶ್ರಣ ಆಗಲಾರದಂಗ ನೋಡ್ಕೊಳ್ಬೇಕು. ಈಗಾಗಲೇ ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಶರೀರದೊಳಗೆ ನಮ್ಮ ರಕ್ತದೊಳಗೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ನ ಕಣಗಳು ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಗಂಭೀರವಾದಂತಹ ಒಂದು ವಿಚಾರ ಅಂತ ಹೇಳಿ ನೀವು ತಿಳ್ಕೋಬೇಕು. ನಮ್ಮ ಶರೀರದೊಳಗೆ ಪ್ಲಾಸ್ಟಿಕ್ ಹೋಯ್ತು ಅಂತಂದ್ರೆ ಅದು ಮುಂದೆ ನಮಗೆ ಯಾವ ರೀತಿ ಅಪಾಯಕ್ಕೆ ಒಡ್ಡಬಹುದು ಅನ್ನೋದ್ರ ಬಗ್ಗೆ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಈ ಪ್ಲಾಸ್ಟಿಕ್ ಅನ್ನ ನಾವು ಬಳಸುವುದು ಕಡಿಮೆ ಮಾಡಬೇಕು, ಕಡಿಮೆ ಮಾಡ್ತಾ ಮಾಡ್ತಾ ಒಂದ್ ದಿವಸ ನಾವು ಬಂದ್ ಮಾಡಬೇಕು. ಅದರ ಜೊತೆಗೆ ಸರಿಯಾಗಿ ಅದನ್ನ ವಿಲೇವಾರಿ ಮಾಡಬೇಕು. ಈಗ ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲೆಂದರಲ್ಲಿ ಒಗೆಯುವುದಾಗಲಿ ಮಾಡಬಾರದು. ಅವುಗಳನ್ನ ಸರಿಯಾಗಿ ಕಸದ ತೊಟ್ಟಿ ಒಳಗ, ಈ ಕಾರ್ಪೊರೇಷನ್ ದವರು ಬಂದು ಕಸ ಕಲೆಕ್ಟ್ ಮಾಡಿ ಹೋಗ್ತಾರಲ್ಲ ಅಂತ ಒಂದು ಡಸ್ಟ್ಬಿನ್ ಒಳಗ ಅವ್ರಿಗೆ ಹಾಕಿ ಕೊಡಬೇಕು. ಪ್ಲಾಸ್ಟಿಕ್ನ ಬಗ್ಗೆ ಹಿಂಗೆ ಹೇಳ್ಕೊತ ಹೋದ್ರ ಸಮಯ ಸಾಲುವುದಿಲ್ಲ. ಅದಕ್ಕೆ ಒಂದು ನಾವೇನ್ ತಿಳ್ಕೋಬೇಕು ಅಂತಂದ್ರ ಪ್ಲಾಸ್ಟಿಕ್ ನಮಗ ಎಷ್ಟು ಉಪಯೋಗಕ್ಕೆ ಬರ್ತದ ಅಷ್ಟು ಮಾತ್ರ ದೂರದಿಂದನೇ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಅದು ಇರಲಾರ್ದೆ ನಡೆಯುವುದಿಲ್ಲ. ನಮ್ಮ ಅನೇಕ ಯಂತ್ರೋಪಕರಣಗಳು ತಯಾರಾಗುವುದಕ್ಕೆ ಪ್ಲಾಸ್ಟಿಕ್ ಬೇಕಾಗ್ತದ, ಹಗುರವಾದಂತಹ ಒಂದು ವಸ್ತು ಬೇಕಂತಂದ್ರೆ ಪ್ಲಾಸ್ಟಿಕ್ ಬೇಕಾಗ್ತದೆ. ಆದ್ರೆ ಆ ಪ್ಲಾಸ್ಟಿಕ್ ಅನ್ನು ನಾವು ಎಲ್ಲಿಡಬೇಕು ಅಲ್ಲಿಯೇ ಇಡಬೇಕು ಅನ್ನುವಂತಹ ಒಂದು ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಆತ್ಮೀಯರೇ, ರೋಹಿಣಿ ಮಳೆ ನಿರ್ಗಮನ ಆಯಿತು. ರವಿವಾರದಿಂದ ಅದು ನಿರ್ಗಮಿಸ್ತಾ ಇದೆ ರೋಹಿಣಿ ಮಳೆ. ಈ ಸಲ ಭರ್ಜರಿ ಮಳೆ ತರ್ತ ಅನ್ನುವಂತಹ ಮಾತಿತ್ತು, ಮುಂಗಾರು ಇದೇ ಸಮಯದೊಳಗ ಪ್ರವೇಶ ಆಗ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ಮತ್ತೆ ಎರಡನೇ ಚರಣಗಳಲ್ಲಿ ಕುಂಭದ್ರೋಣ ಮಳೆ ಆಗ್ತದ, ಆಮೇಲೆ ನೈಋತ್ಯ ಮುಂಗಾರಿ ಅನ್ನದ ಈ ಸಮಯದೊಳಗನೆ ಚುರುಕಾಗಿರ್ತದ ಅನ್ನುವಂತಹ ಮಾತನ್ನ ರೋಹಿಣಿ ಮಳೆಯ ಸಂದರ್ಭದೊಳಗ ಹೇಳಲಾಗಿತ್ತು. ಅದನ್ನ ತಾವು ನೆನಪು ಮಾಡಿಕೊಳ್ಬೇಕು. ರೋಹಿಣಿ ಮಳೆ ಈ ಸಲ ನಮಗ ಬಹಳ ಒಳ್ಳೆ ಮಳೆಯನ್ನ ತಂದದ ಅಂತ ಹೇಳಬಹುದು. ಅದೇ ರೀತಿಯಾಗಿ ಮುಂಗಾರು ಕೂಡ ಇದೇ ಸಮಯದೊಳಗ ಪ್ರವೇಶ ಆಯಿತು. ರೋಹಿಣಿ ಮಳೆ ನಿರ್ಗಮಿಸ್ತಾ ಇರುವಂತಹ ಸಂದರ್ಭದೊಳಗ ಮೃಗಶಿರ ಮಳೆಯ ಪ್ರವೇಶ ಆಗಿದೆ. ರವಿವಾರ 8ನೇ ತಾರೀಕು ಮೃಗಶಿರ ಮಳೆ ಪ್ರವೇಶ ಮಾಡಿದ. ಈ ಮೃಗಶಿರ ಮಳೆಯ ಅವಧಿ ಜೂನ್ 22ರ ತನಕ ಇರ್ತದ. ಈ ಸಲ ಮೃಗಶಿರ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೈಋತ್ಯ ಮುಂಗಾರು ಈ ಸಮಯದೊಳಗ ಚುರುಕಾಗಿರ್ತದ ಅನ್ನುವಂತಹ ಒಂದು ಮಾತದ ಇದು ಬಹಳ ನಮಗ ಸಮಾಧಾನ ನೀಡುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು. ಪಶ್ಚಿಮ ಕರಾವಳಿಯೊಳಗ ಕೆಲವು ಕಡೆ ಭಾರಿ ಮಳೆ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತರ ಒಳನಾಡಿನೊಳಗ ಮೋಡ ಕವಿದಂತಹ ವಾತಾವರಣ ಇರ್ತದ. ಒಂದು ಮತ್ತ ಎರಡನೇ ಚರಣಗಳಲ್ಲಿ ಅಂದ್ರೆ ಈ ಮಳೆಯ ಆರಂಭದ ದಿನಗಳಲ್ಲಿ ಸಾಮಾನ್ಯ ಮಳೆ ಇರ್ತದ. ಆಮೇಲೆ ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಕುಂಭದ್ರೋಣ ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಭರ್ಜರಿ ಮಳೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಅಂತೇಳಿ ಅನ್ನುವಂತಹ ಮಾತು ಅದ. ಹಿಂಗಾಗಿ ಮೃಗಶಿರ ಮಳೆ ನಮಗ ಆಶಾದಾಯಕವಾದಂತಹ ಒಂದು ವಿಚಾರವನ್ನ ಹೇಳ್ತಾ ಇದೆ. ಇನ್ನ ದಿನಾಂಕಗಳನ್ನ ನೋಡೋಣ. ಜೂನ್ 10, 12, 13, 16, 18, 19, 21 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸೋಣ. ಜೂನ್ 10, 12, 13, 16, 18, 19, 21 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜೂನ್ 11 ಬರುವ ಮಂಗಳವಾರ ಜೂನ್ 17 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಈಗಾಗಲೇ ನಾನು ತಮಗ ಹೇಳಿಬಿಟ್ಟಿದ್ದೀನಿ ಮುಂದಿನ ವಾರ ಯಾವ ರೀತಿ ಇರಬಹುದು ಅಂತೇಳಿ. ಬಹಳ ಆಶಾದಾಯಕವಾದಂತಹ ವಾರ ಅಂತೇಳಿ ಹೇಳಬಹುದು. ವಾರ ಪೂರ್ತಿ ಮಳೆಯ ಒಂದು ಸನ್ನಿವೇಶ ಇರ್ತದ. ವಿಶೇಷವಾಗಿ ಗಮನಿಸಬೇಕು, ಬುಧವಾರದಿಂದ ಶನಿವಾರ ತನಕ 4 ದಿವಸ ಏನದಲ್ಲ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಉತ್ತಮವಾದಂತಹ ಒಂದು ಮಳೆ ಈ 4 ದಿನಗಳಲ್ಲಿ ಬರ್ತದ. ಕೆಲವು ಜಿಲ್ಲೆಗಳಲ್ಲಿ ರವಿವಾರ 15 ತಾರೀಕು ಕೂಡ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ಸೋಮವಾರ ಮತ್ತು ಮಂಗಳವಾರ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆದರೂ ಸಹಿತ ಕೆಲವು ಕಡೆ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಇರ್ತಾವ, ಅದನ್ನ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಕೆಲವೊಮ್ಮೆ ಬಿಸಿಲು, ಈ ಒಂದು ವಾತಾವರಣ ಇರಬಹುದು. ಆದರೆ ಬಿಸಿಲಿನ ಪ್ರಮಾಣ ಈ ವಾರ ಬಹಳಷ್ಟು ಕಡಿಮೆ ಇರುತ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಹೆಚ್ಚು ಕಡಿಮೆ ಮಳೆ ವಾತಾವರಣನೇ ಇರ್ತದೆ. ಅದನ್ನ ತಾವು ಗಮನಿಸಬೇಕು. ಅನೇಕ ಕಡೆಗಳಲ್ಲಿ ಈ ಸಲ ಈಗಾಗಲೇ ಹೇಳದಂಗ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಅದಕ್ಕೆ ತಾವು ತಯಾರಿ ಮಾಡಿಕೊಳ್ಬೇಕು. ಈಗಾಗಲೇ ತಾವು ಬಿತ್ತಿದ್ರಿ ಅಂತಂದ್ರೆ ಅಡ್ಡಿ ಇಲ್ಲ, ನಿಶ್ಚಿಂತರಾಗಿರ್ತೀರಿ. ಇನ್ನು ಯಾರು ಬಿತ್ತನೆ ಮಾಡಬೇಕಂತೀರಿ ಅವರು ಕೂಡ ಈ ಒಂದು ವಾತಾವರಣ ಅನುಕೂಲ ಕಲ್ಪಿಸಬಹುದು. ಮುಂದಿನ ದಿನಗಳಲ್ಲಿ ಮಣ್ಣಿನೊಳಗ ಏನು ತೇವಾಂಶದ ಕೊರತೆ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಈಗಾಗಲೇ ಸಾಕಷ್ಟು ತೇವಾಂಶ ಮಣ್ಣಿನೊಳಗ ಅದ. ಇದೆಲ್ಲಿ ಆರಿ ಹೋಗ್ತದ ಅನ್ನುವಂತಹ ಒಂದು ಆತಂಕ ಇದ್ದವರಿಗೆ ಹೇಳಬೇಕು ಅಂತಂದ್ರೆ ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಸಾಕಷ್ಟು ತೇವಾಂಶ ಇದ್ದೇ ಇರ್ತದೆ. ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾದಂತಹ ಒಂದು ಸಮಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ನಿರ್ದೇಶಕರು ಕೂಡ ಹೇಳದಂತದನ್ನ ಕಳೆದ ವಾರ ನಾವು ತಮಗೆ ಕೇಳಿಸಿದ್ವಿ. ಬಿತ್ತನೆ ಮಾಡೋದಕ್ಕೆ ಒಳ್ಳೆ ಅವಕಾಶಗಳು ಅದಾವ ಅಂತೇಳಿ ಅದಕ್ಕೆ ತಮ್ಮ ಯೋಜನೆಗಳನ್ನ ಈಗ ಸಾಕಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಜಿಲ್ಲಾವಾರು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 11 ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 12 ಅಲ್ಲದೆ ಶನಿವಾರ 14 80, ಶುಕ್ರವಾರ 13 85, ರವಿವಾರ 15-17 ತನಕ, ಮಂಗಳವಾರ 3 90% ಅನ್ನುವಂತಹ ಒಂದು ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 11 ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 12 70, ಶುಕ್ರವಾರ 13 75, ಶನಿವಾರ 14 80, ರವಿವಾರ 15 ಮಂಗಳವಾರ 17 ತನಕ 3 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 90%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 11 ಗುರುವಾರ 12 ಅಲ್ಲದೆ ರವಿವಾರ 15 ಮಂಗಳವಾರ 17 ತನಕ ಒಟ್ಟಾಗಿ 5 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡ 90%, ಶುಕ್ರವಾರ 13 85, ಶನಿವಾರ 14 75% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 11 ಮಳೆ ಸಾಧ್ಯತೆಗಳು ಶೇಕಡ 80%, ಗುರುವಾರ 12 ಅಲ್ಲದೆ ಶುಕ್ರವಾರ 13 85, ಶನಿವಾರ 14 ಮಂಗಳವಾರ 17 ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 11 ಶುಕ್ರವಾರ 13 ತನಕ, ಆಮೇಲೆ ರವಿವಾರ 15 ಮಂಗಳವಾರ 17 ತನಕ ಈ 6 ದಿನಗಳು ಮಳೆಯ ಸಾಧ್ಯತೆಗಳು ಶೇಕಡ 90%, ಶನಿವಾರ 14 85% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 12, ಶುಕ್ರವಾರ 13, ಈ ಎರಡು ದಿವಸ 85, ಶನಿವಾರ 14ನೇ ತಾರೀಕು 80, ರವಿವಾರ 15ರಿಂದ ಮಂಗಳವಾರ 17ರ ತನಕ 3 ದಿನಗಳವರೆಗೆ 90% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 11ರಿಂದ ಶುಕ್ರವಾರ 13ರ ತನಕ 3 ದಿನಗಳವರೆಗೆ ಮಳೆಯ ಸಾಧ್ಯತೆಗಳು 90%, ಶನಿವಾರ 14ನೇ ತಾರೀಕು 75, ರವಿವಾರ 15ರಿಂದ ಮಂಗಳವಾರ 17ರ ತನಕ 3 ದಿನಗಳವರೆಗೆ 80%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಆಮೇಲೆ ಉಳಿದ ಎಲ್ಲ 6 ದಿನಗಳಲ್ಲಿ ಅಂದ್ರೆ ಗುರುವಾರ 12ರಿಂದ ಮಂಗಳವಾರ 17ರ ತನಕ ಮಳೆಯ ಸಾಧ್ಯತೆಗಳು 90%. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 12ನೇ ತಾರೀಕು, ಅಲ್ಲದೆ ರವಿವಾರ 15ರಿಂದ ಮಂಗಳವಾರ 17ರ ತನಕ 90%, ಶುಕ್ರವಾರ 13ನೇ ತಾರೀಕು 85, ಮತ್ತು ಶನಿವಾರ 14ನೇ ತಾರೀಕು 80%. ಜಹೀರಾಬಾದ್ ತಾಲೂಕೊಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 12, ಶುಕ್ರವಾರ 13, ಶನಿವಾರ 14, ಈ 3 ದಿವಸ 75, ರವಿವಾರ 15ನೇ ತಾರೀಕು 80, ಸೋಮವಾರ 16ನೇ ತಾರೀಕು, ಅಲ್ಲದೆ ಮಂಗಳವಾರ 17ನೇ ತಾರೀಕು 90% ಅನ್ನುವಂತಹ ಒಂದು ಸೂಚನೆ ಅದ. ಈಗಾಗಲೇ ಹೇಳಿದಂಗ ಬುಧವಾರದಿಂದ ಶನಿವಾರ ತನಕ ಉತ್ತಮ ಮಳೆಯನ್ನ ನಾವು ಈ 4 ದಿನಗಳಲ್ಲಿ ನೋಡಬಹುದಾಗಿದೆ. ಬುಧವಾರದಿಂದ ಮಂಗಳವಾರ ತನಕನೂ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ರವಿವಾರದ ದಿವಸ ಕೆಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯನ್ನು ನಾವು ನೋಡಬಹುದಾಗಿದೆ. ಸೋಮವಾರ ಮಂಗಳವಾರ ಕೂಡ ಮಳೆಯ ವಾತಾವರಣ ಇರ್ತದೆ. ಮಳೆಯ ಪ್ರಮಾಣ ಜನರಲ್ ಆಗಿ ಕಡಿಮೆ ಆದರೂ ಸಹಿತ ಕೆಲವು ಕಡೆ ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಎಲ್ಲಾ ಜಿಲ್ಲೆಗಳಲ್ಲಿ ಅನ್ನೋದನ್ನ ನೋಡಿದ್ವಿ. ಇದರೊಳಗ ಬದಲಾವಣೆಗಳು ಆಗಬಹುದು, ಆ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿ ಬಳಸಿಕೊಳ್ಬೇಕು. ಅದರ ಜೊತೆಗೆ ಬೇರೆ ಬೇರೆ ಕೃಷಿ ಆಪ್ಗಳನ್ನು ಕೂಡ ತಾವು ಬಳಸುವುದನ್ನು ಕಲಿಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೇ, ಆಪ್ಕೆ ಗಾಂವ್ ಆಯಂಗೇ, ಆಪ್ಸೆ ಬಾತ್ ಕರೆಂಗೇ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೇ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೇ ಆಪ್ಕೋ ಸಮಾಧಾನ ಭೀ ಬತಾಯೆಂಗೇ. ಆಪ್ ಉನ್ಸೆ ಪೂಛ್ ಸಕ್ತೇ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम, क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀಮತಿ ಸೋನಮ್ಮ ಭೋಜಪ್ಪ ಗೋಳ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಆಯ್ತು. ನೆಷ್ಟೆ ಪೂಜೆ ಮಾಡ ತಾಯಿ ಪಾದಕ ತಾರೆ ನಡಗೋದು ಕೈಲಾಸ ತನಕ ನಿಷ್ಠೆ ಪೂಜೆ ಮಾಡ ಭಕ್ತ ಪುಲ್ಲಿಕ ನಿಷ್ಠೆ ಪೂಜೆ ಮಾಡ ಭಕ್ತ ಪುಲ್ಲಿಕ ಕರಿಯ ನೆತ್ತಯಟು ಬಿಂದೇನ ತನಕ ತಾಯಿ ಸೇವ ಮಾಡೋ ಕಲಾವಿದರಿಂದ ಕೇಳಿ ಇನ್ನೊಂದು ಚೌಡ್ಕಿ ಪದ. ಕಲ್ಯಾಣಿ ಬಾ